ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾಭವತು ಸಹನೋ ಭುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದೇವ ದತ್ತೋ ಅಯಮಿತಿಹ ಚೈಕತಾ ವಿರುದ್ಧ ಧರ್ಮಾಂಶಮಪಾಸ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೇ ವಿರುದ್ಧ ಧರ್ಮಾನುಭಯತ್ರ ಹಿತ್ವಾ ಸಂಲಕ್ಷ್ಯ ಚಿನ್ಮಾತ್ರತಯಾ ಸದಾತ್ಮನೋ ಅಖಂಡ ಭಾವ ಪರಿಚೀಯತೆ ಬುಧೈ ಏವಂ ಮಹಾವಾಕ್ಯ ಶತೇನ ಕಥ್ಯತೆ ಬ್ರಹ್ಮಾತ್ಮನೋರೈಕ್ಯಮಖಂಡ ಭಾವ ಸಲ ಸಂಲಕ್ಷ್ಯ ಚಿನ್ಮಾತ್ರತಯಾ ಸದಾತ್ಮನೋ ಅಖಂಡ ಭಾವ ಪರಿಚೀಯತೆ ಬುಧೈ ಏವಂ ಮಹಾವಾಕ್ಯ ಶತೇನ ಕಥ್ಯತೆ ಬ್ರಹ್ಮಾತ್ಮನೋರೈಕ್ಯಮಖಂಡ ಭಾವ ಜಹಲ್ಲಕ್ಷಣ ಅಜಹಲ್ಲಕ್ಷಣ ಜಹಲ್ ಅಜಲ್ಲಕ್ಷಣ ತ್ಯಾಗದಿಂದ ಕೂಡಿದ ಲಕ್ಷಣ ತ್ಯಾಗರಹಿತವಾದ ಲಕ್ಷಣ ಭಾಗತ್ಯಾಗ ಲಕ್ಷಣ. ಭಾಗತ್ಯಾಗ ಲಕ್ಷಣದಲ್ಲಿ ಸ್ವಲ್ಪ ಇಟ್ಕೋತೀವಿ, ಸ್ವಲ್ಪನ್ನ ಬಿಟ್ಕೊಡ್ತೀವಿ. ಉದಾಹರಣೆಗೆ ವಿರುದ್ಧ ಧರ್ಮಗಳು ಅಂತೇನಿವೆಯೋ ಅವುಗಳನ್ನ ಬಿಟ್ಕೊಡೋದು. ವಿರುದ್ಧ ಧರ್ಮಗಳು ಯಾವ್ಯಾವು ಅಂತ ನಿನ್ನೆ ನಾನು ಬರೆಸಿದೆ. ಆ ವಿರುದ್ಧ ಧರ್ಮಗಳನ್ನ ಕಾಲ ಆ ಕಾಲ ಬೇರೆ ಈ ಕಾಲ ಬೇರೆ, ಆ ಕಾಲದ ಸತ್ಯತ ಆ ಕಾಲಕ್ಕೆ ಇದ್ದೇ ಇದೆ, ಈ ಕಾಲದ ಸತ್ಯತ ಈ ಕಾಲಕ್ಕೆ ಇದ್ದೇ ಇದೆ, ಏನು ಸಮಸ್ಯೆ ಇಲ್ಲ. ಈಶ್ವರನನ್ನ ಈಶ್ವರ ಅಂತ, ಜೀವನನ್ನ ಜೀವ ಅಂತ, ಜನ್ಮ ಜನ್ಮಾಂತರಗಳಿಂದ ಕರೀತಾ ಬಂದೀವಿ. ಇದು ಒಂದು ಜನ್ಮ ಹಾಗೆ ಕರೆದ್ರು ಏನು ತಪ್ಪಿಲ್ಲ. ಆದರೆ ಇಲ್ಲಿ ಪ್ರಶ್ನೆ ಜೀವಾತ್ಮಂದು ಅಲ್ಲ ಪರಮಾತ್ಮಂದು ಅಲ್ಲ, ಇಬ್ರು ಒಂದೇ ಅಂತ ಹೇಳ್ತದಲ್ಲ, ಅದು ದೊಡ್ಡ ಪ್ರಶ್ನೆ ಯಾಕೆ ಕೂತ್ಕೊಂಡಿದೆ. ಅವನದು ಅವನಿಗೆ ಸೇರಿತ್ತು, ಇವನದು ಇವನಿಗೆ ಸೇರಿತ್ತು ಅಂದ್ರೆ ಪ್ರಶ್ನೆ ಇಲ್ಲ, ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಆಗಿದೆ ಅಂತಂದ್ರೆ ಅವನೇ ಇವನು, ಅವನವನು ಇವನಿವನು ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಆ ಧಾರಾಳದ ಲೆಟರ್ ಬಂದಂಗೆ ತದಸಿ ತ್ವಂ ಸಮಸಿ, ಏನು ಸಮಸ್ಯೆ ಇಲ್ಲ. ಆದ್ರೆ ತತ್ ತ್ವಮಸಿ ಅಂತ ವಾಕ್ಯ ಬಂದಾಗ ಸಮಸ್ಯೆ ಪ್ರಾರಂಭ. ಏಕಂದ್ರೆ ಅವನ ಕಾಲ ಸೃಷ್ಟಿಯ ಪೂರ್ವದ ಕಾಲ ಈಶ್ವರ, ಜನರೇಟರ್ 8 ಗಂಟೆ ತನಕ ನಿಮ್ಗೆ ಸಮಸ್ಯೆ ಇಲ್ಲ. ಕರೆಂಟ್ ಹೋಗೋದಿಲ್ಲ 8 ಗಂಟೆ ತನಕ. ಸೃಷ್ಟಿಯ ಪೂರ್ವದ ಕಾಲ ಅವನು ಸೃಷ್ಟಿಕರ್ತ, ಸೃಷ್ಟಿಯ ನಂತರದ ಕಾಲ ಜೀವಾತ್ಮ. ಈ ಎರಡು ಭಿನ್ನವಾದ ಕಾಲಮಾನಗಳನ್ನ ಒಂದನ್ನಾಗಿ ಹೆಂಗೆ ನೋಡೋದು? ವಿರುದ್ಧ ಧರ್ಮಗಳು. ಅವನ ನಾಮ ಪರಮೇಶ್ವರ ಪರಮಾತ್ಮ, ಇವನು ಜೀವಾತ್ಮ. ವಿರುದ್ಧ ಧರ್ಮ ಎರಡನ್ನು ಒಂದಾಗಿ ಹೆಂಗೆ ನೋಡೋದು? ಹೀಗಾಗಿ ವಿರುದ್ಧ ಧರ್ಮಗಳಲ್ಲಿಯ ನಮ್ಮ ದೃಷ್ಟಿಯನ್ನ ಬಿಟ್ಕೊಡ್ಬೇಕು. ವಿರುದ್ಧ ಧರ್ಮಗಳಲ್ಲಿಯ ನಮ್ಮ ದೃಷ್ಟಿಯನ್ನ ಬಿಟ್ಕೊಡ್ಬೇಕು. ಆ ಎಣ್ಣೆ ವ್ಯಾಪಾರಿಯ ಕಾಲ ಬೇರೆ, ಈ ಸ್ವಾಮಿಯ ಕಾಲ ಬೇರೆ. ಆ ಎಣ್ಣೆ ವ್ಯಾಪಾರಿಯ ವೇಷ ಬೇರೆ, ಈ ಸ್ವಾಮಿಯ ವೇಷ ಬೇರೆ. ಅವನ ಹೆಸರು ಬೇರೆ, ಇವನ ಹೆಸರು ಬೇರೆ. ಈಗ ಇವು ಎರಡೂ ವಿರುದ್ಧ ಧರ್ಮಗಳನ್ನ ಬಿಟ್ಟುಕೊಡು, ಇದರ ಅರ್ಥ ಏನು? ದೃಷ್ಟಿಯನ್ನ ಬದಲಿಸಿಕೊ. ಇತ್ತೀಚಿನ ಬಾದ ವಿವೇಕಯ, ವಿವೇಕದಿಂದ ದೃಷ್ಟಿಯನ್ನು ಬದಲಿಸಿಕೊ. ಆ ಧರ್ಮಪತ್ನಿ ಹೆಂಡತಿ ರೀ ಅಂದಾಗ ಇವರು ರಾಧಾಕೃಷ್ಣ ಅಂತ ಕರೆದಾಗ, ಅವನ ಫ್ರೆಂಡು ಕ್ರಿಶ್ ಅಂತ ಕರೆದಾಗ, ಇನ್ನೊಬ್ಬ ಫ್ರೆಂಡು ಕಿಟ್ಯ ಅಂತ ಕರೆದಾಗ, 4 ಮಂದಿ ಇದ್ದಾರೆ, ಒಬ್ಬನೇ ಇದ್ದಾನೆ. ಮತ್ತೆ ಹೇಗೆ ದೃಷ್ಟಿ ಬದಲಿಸ್ಕೊಂಡ? ಅವನೇನು ಯಾವುದನ್ನು ನಾಶ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾವುದನ್ನು ವಿರೋಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ವಿವೇಕ ಪ್ರಮಾಣವನ್ನ ಸರಿಯಾಗಿ ಪ್ರಯೋಗಿಸಿದ್ದಾದರೆ, ನಿನ್ನ ಮನಸ್ಸು ತೆರೆದಿಟ್ಟ ಮನಸ್ಸಾಗಿತ್ತು ಅಂತಂದ್ರೆ, ತೆರೆದಿಟ್ಟ ಮನಸ್ಸು ಅಂದ್ರೆ ಪೂರ್ವಗ್ರಹ ಪೀಡಿತ ಆಗಿರಬಾರದು, ಪ್ರೀ ಕಂಡೀಷನ್ಡ್ ಆಗಿರಬಾರದು. ಜಾತಿಯ ನೆಪದಲ್ಲೋ ಅಥವಾ ಕುಲ ಧರ್ಮಾದಿಗಳ ನೆಪದಲ್ಲಿಯೋ ಅಥವಾ ಪ್ರೊಫೆಷನಲ್ ನೆಪದಲ್ಲಿಯೋ ಅಥವಾ ಆಧುನಿಕ ಭ್ರಮಿತವಾದ ಈಗೋ ನಾವು ನಮ್ಗೆ ಏನಂತ ತಿಳ್ಕೊಂಡವ್ರು, ನಾನು ಹಂಗೆ ನಾನು ಹಿಂಗೆ, ಇವಷ್ಟು ಪೂರ್ವಗ್ರಹ ಪೀಡಿತ ಅಂತಕ್ಕಲ್ಲ. ಎಷ್ಟೇ ನಾವು ಹೊರಗೆ ಬಂದೇ ಬಂದರೂ ಕೂಡ ಎಲ್ಲೋ ಒಂದ್ ಕಡೆ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿವಿ. ತೆರೆದಿಟ್ಟ ಮನಸ್ಸಿನಿಂದ, ತೆರೆದಿಟ್ಟ ಹೃದಯದಿಂದ, ಓಪನ್ ಹಾರ್ಟ್ನಿಂದ ಶ್ರವಣ ಕೇಳಬೇಕು, ಶ್ರವಣ ಮಾಡಬೇಕು. ಹೌದು ಸ್ವಾಮೀಜಿ, ನೀವು ಹೇಳಿ ಹೇಳಿದ್ಮೇಲೆ ನನಗೂ ಅನಿಸ್ತು, ಓಪನ್ ಹಾರ್ಟ್ ಸರ್ಜರಿ ಮಾಡ್ಕೊಂಡೇ ಬಂದಿನ. ಆ ಓಪನ್ ಹಾರ್ಟ್ ಅಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ, ಇದು ಅನ್ಕಂಡೀಷನಲ್ ಮೈಂಡ್ ಅಂತ. ಪೂರ್ವಗ್ರಹ ಪೀಡಿತ ರಹಿತವಾದಂತಹ ಮನಸ್ಸು, ಶ್ರವಣಕ್ಕೆ ಕೂತ್ಕೊ. ಆವಾಗ ಅದನ್ನ ಹೇಗೆ ಬಿಟ್ಕೊಡೋದು ಅಂತ ತಾನ ಸ್ಪಷ್ಟ ಆಗ್ತದೆ. ವಿವೇಕದಿಂದ ಬಿಟ್ಕೊಡು. ಇದು ಜಹಲ್ ಲಕ್ಷಣ. ಇನ್ನು ಅಜಹಲ್ ಲಕ್ಷಣ ಏನು? ಒಂದು ಬಿಟ್ಕೊಡ್ಬೇಡ. ಏನು? ಆ ಚೈತನ್ಯವನ್ನು ಬಿಟ್ಕೊಡು. ತೆರೆಯನ್ನ ಬಿಟ್ಕೊಡು, ಸಮುದ್ರವನ್ನು ಬಿಟ್ಕೊಡು. ಕೆರೆಯ ಕ್ವಾಂಟಿಟಿ ಇಷ್ಟ, ಸಮುದ್ರದ ಕ್ವಾಂಟಿಟಿ ಅನಂತ, ಜಲರಾಶಿ. ಕೆರೆಯ ಕ್ವಾಂಟಿಟಿ ಎಷ್ಟಿರ್ತದೆ? ಒಂದು ಡ್ರಮ್ಮು ಎರಡು ಡ್ರಮ್ ನೀರಷ್ಟೇ. ಕ್ವಾಂಟಿಟಿ ಬಿಟ್ಬಿಡು, ಏನೂ ನಾಶ ಮಾಡಬೇಡ. ವಿವೇಕದಿಂದ ನಿನ್ನ ಲಕ್ಷ್ಯವನ್ನು ವಿಡ್ರಾ ಮಾಡ್ಕೋ. ಈ ಲಕ್ಷ್ಯ ವಿಡ್ರಾ ಮಾಡ್ಕೊಂಬುದಂದ್ರೆ ಏನು? ಅದು ವಿವೇಕದಿಂದ. ಅದೇನು ಭಾರಿ ದೊಡ್ಡ ವಿಷಯ ಅಲ್ರಿ, ದಿವಸನೂ ಮಾಡ್ತೇವೆ ನಾವು. ನೀವು ಸ್ಟೇಷನ್ಗೆ ಹೋಗ್ತಿರಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಯಾರನ್ನೂ ಬಿಡ್ಲಿಕ್ಕಂತ ಹೋಗ್ತಿದ್ದೀರಿ. ಟ್ರೈನ್ ಹೋಗ್ತದ, ಟ್ರೈನ್ ಹೊರಡ್ತದ, ಅವ್ರನ್ನ ಹತ್ತಿಸ್ತೀರಿ, ಅರ್ಧ ಮಾರ್ಧ ನಿಂತಿರ್ತೀರಿ. ಒಂದು ಕಂಪಾರ್ಟ್ಮೆಂಟ್ ಹೋಗಿ ಇನ್ನೊಂದು ಕಂಪಾರ್ಟ್ಮೆಂಟ್ ಮಧ್ಯದಲ್ಲಿ ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪ್ನಾಗ ಅಕ್ಕಡಿ ಪ್ಲಾಟ್ಫಾರ್ಮ್ನೊಳಗೆ ಯಾರೋ ನಿಮ್ಮ ಫ್ರೆಂಡ್ ಇದ್ದದ್ದು ಕಾಣಿಸ್ತದೆ. ಅವನನ್ನು ನೋಡ್ರಿ, ಎಷ್ಟು ಕಂಪಾರ್ಟ್ಮೆಂಟ್ ಹೋದು ಹೇಳಿ. ಕಂಪಾರ್ಟ್ಮೆಂಟ್ ಎಣಿಸ್ರಿ, ಅವ ಅಲ್ಲಿ ಇದ್ದದ್ದು ಕಾಣೋಂಗಿಲ್ಲ. ಯಾಕೆ ಹಿಂಗಾಗ್ತದೆ? ಲಕ್ಷ್ಯ ಹೌದು, ಲಕ್ಷ್ಯ ನಮ್ಮ ಲಕ್ಷ್ಯ, ನಮ್ಮ ಲಕ್ಷ್ಯ ನಮ್ಮ ಫ್ರೆಂಡ್ ಕಡೆಗಿದ್ದಾಗ ಕಂಪಾರ್ಟ್ಮೆಂಟ್ಗೆ ನಮ್ಮ ಲಕ್ಷ್ಯ ಇರೋದಿಲ್ಲ. ಕಂಪಾರ್ಟ್ಮೆಂಟ್ಗೆ ಲಕ್ಷ್ಯ ಇದ್ದಾಗ ನನ್ನ ಫ್ರೆಂಡ್ ಕಡೆ ಲಕ್ಷ್ಯ ಇರೋದಿಲ್ಲ. ಅಂದ್ರೆ ಏನು? ಲಕ್ಷ್ಯವನ್ನು ಬದಲಿಸಿಕೆ ಬರ್ತದ ಇಲ್ಲ, ಅರ್ಥ ಆಗಲಿಲ್ಲ. ಬೆರಳಿನ ತುದಿಯನ್ನು ನೋಡ್ರಿ, ಎಲ್ಲರೂ ಬೆರಳಿನ ತುದಿಯನ್ನು ನೋಡ್ರಿ. ಈಗ ನಿಮ್ದಲ್ಲ, ನನ್ನ ಬೆರಳ ಅಯ್ಯೋ ರಾಮ, ನನ್ನ ಬೆರಳಿನ ತುದಿಯನ್ನು ನೋಡ್ರಿ. ಈಗ ನನ್ನ ಬೆರಳಿನ ತುದಿಯನ್ನು ನೀವು ನೋಡಿದಾಗ ನನ್ನ ಮುಖ ನಿಮಗೆ ಕಾಣಿಸೋದಿಲ್ಲ. ಈಗ ಅದೇ ಬೆರಳು ಅಲ್ಲೇ ಇರಲಿ, ಈಗ ನನ್ನ ಮುಖ ನೋಡಿ ಬೆರಳು ಕಾಣೋದು ನಿಮಗೆ. ಏನು ಏನು ಸರ್ಕಸ್ ಆಗಿಸ್ಬ ಇಲ್ಲಿ? ಏನೂ ಇಲ್ಲ, ಲಕ್ಷ್ಯ ಬದಲಾಯಿತು. ವೇಷಭೂಷಣ ಕಾಲ ನಾಮ ರೂಪಗಳಲ್ಲಿ ಲಕ್ಷಣ ಬಿಟ್ಬಿಡಿ. ನಮ್ಮ ಲಕ್ಷ್ಯ ಎಲ್ಲಿ? ಏನನ್ನ ಆಶ್ರಯಿಸಿಕೊಂಡು ನಾಮರೂಪಗಳಿವೆ, ಏನನ್ನ ಆಶ್ರಯಿಸಿಕೊಂಡು ನಾಮರೂಪಗಳಿವೆ, ಏನನ್ನ ಆಶ್ರಯಿಸಿಕೊಂಡು ನಾಮರೂಪಗಳಿವೆ, ಅದರ ಕಡೆಗೆ ನಾವು ಲಕ್ಷ್ಯ ಇಟ್ಟಾಗ, ಅರ್ಥಾತ್ ಇವುಗಳ ಕಡೆಯಿಂದ ನಮ್ಮ ಲಕ್ಷ್ಯವನ್ನು ವಿಡ್ರಾ ಮಾಡಿಕೊಂಡಾಗ, ಅದನ್ನು ಹಿಂತಕ್ಕೊಂಡಾಗ, ಅಲ್ಲಿ ಲಕ್ಷ್ಯವು ಇದ್ದಾಗ ಇವೆರಡೂ ಗೌಣವಾಗಿರ್ತವೆ. ಇವೆರಡೂ ಗೌಣವಾದಾಗ ಸತ್ಯ ಯಾವುದಾಗ್ತದೆ? ಆ ಲಕ್ಷ್ಯ ಎಲ್ಲಿಟ್ಟಿರ್ತೀವಿ ಅದು ಅದು ಅದು ಸತ್ಯ. ಅದು ಏನದು? ಇರುವಿಕೆ ಮಾತ್ರ. ಇದೇನಿದೆ? ಇರುವಿಕೆ ಮಾತ್ರ, ಎರಡು ಇರುವಿಕೆ ಅಲ್ಲ, ಒಂದೇ ಇರುವಿಕೆ. ಆ ನಾಮರೂಪಗಳಲ್ಲಿ ಈಶ್ವರ, ಈ ನಾಮರೂಪಗಳಲ್ಲಿ ಜೀವ. ಒಂದು ಜಹಲ್ ಲಕ್ಷಣ, ಅದರೊಳಗೇನೆ ಒಂದು ಅಜಹಲ್ ಲಕ್ಷಣ. ಆದ್ದರಿಂದ ಭಾಗತ್ಯಾಗ ಲಕ್ಷಣ ಅಂತ ಕರೀತಾರೆ, ಅಥವಾ ಜಹಲ್ ಅಜಹಲ್ ಲಕ್ಷಣ ಅಂತ ಕರೀತಾರೆ. ಈ ಲಕ್ಷಣ ವಾಕ್ಯದ ಲಕ್ಷ್ಯಾರ್ಥದಿಂದ ಲಕ್ಷಣ ಲಕ್ಷಣ ಜಿಜ್ಞಾಸದ ಲಕ್ಷ್ಯಾರ್ಥದಿಂದ ಇರುವ ಒಂದೇ ಚೈತನ್ಯ ಅನ್ನುವಂಥದ್ದನ್ನು ನಾವು ಗುರುತಿಸಬಹುದು ಅನ್ನುವುದು ಈ ಎರಡು ಶ್ಲೋಕಗಳ ಭಾವ. ಸಂಲಕ್ಷ್ಯ ಚಿನ್ನ ಮಾತ್ರತೆಯ ಸದಾ ಆತ್ಮನೋಹೋ ಅಖಂಡ ಭಾವ ಪರಿಚೀಯತೆ ಬುಧೈ. ಜ್ಞಾನಿಗಳಿಂದ ಜ್ಞಾನಿಗಳು ಇದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಪರಿಚೀಯತೆ, ಜ್ಞಾನಿಗಳು ಇದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಏನನ್ನು ಅರ್ಥ ಮಾಡಿಕೊಂಡಿರುತ್ತಾರೆ, ಹೇಗೆ ಅರ್ಥ ಮಾಡಿಕೊಂಡಿರುತ್ತಾರೆ? ಏನಿದೆಯೋ ಅದು ಚಿತ್ತ ಮಾತ್ರ, ಚಿತ್ತ ಮಾತ್ರ, ಚೈತನ್ಯ ಮಾತ್ರ. ಚೈತನ್ಯವನ್ನೇ ಇನ್ನೊಂದು ಶಬ್ದದಲ್ಲಿ ಹೇಳಬೇಕು ಅಂದರೆ ಅರಿವಿನ ಘನ, ಅರಿವು ಮಾತ್ರ. ಏತರ ಅರಿವು, ಯಾವಾಗ ಒಳಗಿನ ಅರಿವು, ಏನು ಅರಿವು, ಇವೆಲ್ಲ ಪ್ರಶ್ನೆಗಳನ್ನು ಹೊರತುಪಡಿಸಿ ಅರಿವು ಮಾತ್ರ. ಪುಸ್ತಕದ ಅರಿವು, ಚೆಂಡಿನ ಅರಿವು, ವನಸ್ಪತಿಯ ಅರಿವು, ಹಣ್ಣಿನ ಅರಿವು, ಎಲ್ಲ ಬಿಡೋವನು, ಹಣ್ಣು ವನಸ್ಪತಿ ಎಲ್ಲ ಬಿಡೋ, ಅರಿವೇ ಇಲ್ಲೋದಿಲ್ಲ ಈಗ. ಹಂಗೆ ಹೆಂಗಾಗ್ತದೆ? ಎಲ್ಲ ಬಿಟ್ಟೇನಿ ಅನ್ನೋ ಅರಿವು. ಅದನ್ನ ಇಲ್ಲಿ ಚೈತನ್ಯ ಅಂತ ಹೇಳ್ತಾರೆ. ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯ ಎಲ್ಲ ಕಾಂಪ್ಲೆಕ್ಸ್, ಇವುಗಳಿಂದ ನಿರ್ಲಿಪ್ತವಾದಂತಹ ಅರಿವು. ಹೊರತುಪಡಿಸಿರುವ ಅರಿವು ಆ ಅರಿವಿಗೆ, ಆ ಅರಿವಿಗೇನೆ ಆ ಭಾವ, ಆವೇಶಗಳು, ಆ ಶಕ್ತಿಗಳು, ಆ ಜ್ಞಾನ, ಅವುಗಳೆಲ್ಲದರಿಂದಾಗಿ ಸರ್ವಜ್ಞ ಈಶ್ವರ ಈ ವೇಷ, ಈ ನಾಮ, ಈ ಎಲ್ಲ ಅವುಗಳಿಂದಾಗಿ ಅವನು ಜೀವಾತ್ಮ. ಬಹಳ ಸುಂದರವಾಗಿ ಹಳೆಯದು ಯಾವುದು ನೆನಪಾಯಿತು. ಒಂದೇ ನೀರಲ್ಲಿ ಮಡಿಮೈಲಿಗೆಗಳು ಕಲ್ಪಿತವಾದಂತೆ, ಒಂದೇ ಬ್ರಹ್ಮದಿ ಜೀವೇಶ್ವರರು ಕಲ್ಪಿತವಾಗಿರರು. ಬ್ರಾಕೆಟ್ ಒಳಗೆ ಅಜ್ಞಾನದಿಂದ ಎಷ್ಟು ನೀರು, ಆ ಸರ್ಕಾರಿ ಟ್ಯಾಂಕ್ನಿಂದ ಮನೆ ತನಕ ಪೈಪ್ ಹಾಕಿದವ ಪೀಟರ್ಸ್ ಅದ. ಆ ಮನೆ ತನಕ ಬಂದ ಪೈಪನ್ನ ನಮ್ಮ ಸಂಪಿಗೆ ತಂದು ಜೋಡಿಸಿ ಅಲ್ಲಿಂದ ಸಿಂಟೆಕ್ಸ್ ಏರಿಸಿದವ ರಾಜ ಸಾಬ, ಪೀಟರ್ ಸಾಬ, ರಾಜ ಸಾಬ. ಮನೆಯೊಳಗೆಲ್ಲ ಪ್ಲಂಬಿಂಗ್ ಕೆಲಸ ಮಾಡಿದವ ಮುಲ್ಲಾ ಸಾಬ. ಈಗ ನೀರು ಅಲ್ಲಿಂದ ಬಂದಾಗೂ ಏನು ಅನ್ನಿಸ್ಲಿಲ್ಲ ಇವರಿಗೆ, ಇಲ್ಲಿಂದ ಮುಲ್ಲಾ ಸಾಬ ಟ್ಯಾಂಕ್ ಏರಿಸಿದಾಗೂ ಏನು ಅನ್ನಿಸ್ಲಿಲ್ಲ, ಅವ ರಾಜ ಸಾಬ ಎಲ್ಲ ಕಡೆ ಟ್ಯಾಪ್ ಕುಡಿಸಿದಾಗೂ ಏನು ಅನ್ನಿಸ್ಲಿಲ್ಲ. ಹೊರಗೆ ತುಂಬಿಟ್ರೆ ಮೈಲಿಗೆ ನೀರು, ಒಳಗೆ ತುಂಬಿಟ್ರೆ ಮಡಿ ನೀರು. ಬರೋಬರ ಆತಿಲ್ಲ, ಎಷ್ಟು ನೀರವ? ಇನ್ನು ಮುಂದೆ ಹೋಗಿ ಎಲ್ಲ ನೀರು ಒಂದ ಅಂತೇಳಿ ಆ ನೀರಿಲ್ಲ ಈ ನೀರಲ್ಲೇ ಮಾಡಬೇಡ. ಇದು ಒಂದು ಟೀಚಿಂಗ್ ಮೆಥಡಾಲಜಿ, ಇದು ಕೂಡ ಒಂದು ಟೀಚಿಂಗ್ ಮೆಥಡಾಲಜಿ. ಏನು, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕಂಡೀಷನ್ ಮಾಡೋದು, ಮುಂದಿನ ಕ್ಷಣಕ್ಕನೇ ಅದನ್ನು ಡಿಕಂಡೀಷನ್ ಮಾಡೋದು. ಇದಕ್ಕೆ ಡಿಕಂಡೀಷನಿಂಗ್ ಮೆಥಡಾಲಜಿ ಅಂತ ಕರೀತಾರೆ. ನಾ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಸ್ವಾಮಿ ಕರೆಕ್ಟ್ ಹೇಳಿದೆ ನೋಡ, ಆ ಸಾಬ ಹಾಕಿರಿ, ಈ ಸಾಬ, ಇವಂಬ, ಏನಾಗಲಿಲ್ಲ, ಹೊರಗೆ ತುಂಬಿಟ್ರೆ ಮೈಲಿಗಂತ, ಒಳಗೆ ತುಂಬಿಟ್ರೆ ಮಡಿ ಅಂತ, ಏ ಎಂತ ಮೂರ್ತಿದ್ದೇವಪ್ಪ ನಾವು ಅಂತ ನೀವು ನಿರ್ಧಾರ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ, ಇನ್ನ ಅಡಿಗೆ ಮನೆಯೊಳಗೆ ನೀರು ಕಡಿಮೆ ಬಿದ್ದಂತ ಟಾಯ್ಲೆಟ್ ನೀರು ತರ್ಲಿಕ್ಕೆ ಕಲ್ತದ? ಅದು ಟಾಯ್ಲೆಟ್ ನಾ ನೀರು ಕಡಿಮೆ ಬಿದ್ದದ ಅಂತೇಳಿ ಕುಡಿಯೋ ನೀರ್ದು ಬಾಟ್ಲ್ ತೊಗೊಂಡೋಗಿ ಕಲ್ತದ? ಏ ಸ್ವಾಮಿ ಹೇಳಿದ್ರು ಮತ್ತೆಲ್ಲ ಒಂದೇ ಅಂತೇಳಿ. ಆ ಕಂಡೀಷನ್ ನಿಮಗೆ ಆಗಬಾರ್ದು ಅಂದ್ರೆ ತಕ್ಷಣ ಡಿಕಂಡೀಷನ್ ಮಾಡೋದು. ಹೆಂಗ್ ಡಿಕಂಡೀಷನ್ ಮಾಡೋದು? ಅದು ಮತ್ತೆ ಟೈಮ್ ಜಾಸ್ತಿ ತೆಗಿಬಾರ್ದು ಅದಕ್ಕೆ, ಆಗಿದ್ದಾಗಲೇ ಮುಗಿಸ್ಬಿಡ್ಬೇಕು, ನಾನು ಮುಗಿಸಿ ಕೈ ಬಿಟ್ಬಿಡ್ಬೇಕು, ಏನಾಗುವುದಿಲ್ಲ, ಡಿಕಂಡೀಷನ್ ಆಗ್ಬಿಡುತ್ತೆ. ಸೊ ಒಂದೇ ನೀರಲ್ಲಿ ಮಡಿ ಮೈಲಿಗೆಗಳು ಕಲ್ಪಿತವಾದಂತೆ. ಹೊರಗೆ ಬಳಕೆಗೆ ನೀರು, ಇದು ಒಳಗೆ ಅಡಿಗೆಗೆ ನೀರು, ಪೂಜೆಗೆ ನೀರು, ನೀರು ಎರಡಾಗಿಲ್ಲ. ಆ ಉಪಾಧಿಗಳಿಂದಾಗಿ ಎರಡು ನಾಮಗಳು ಅದಕ್ಕೆ ಅನ್ನುವ ವಿಚಾರ ನಮ್ಮಲ್ಲಿ ಸ್ಪಷ್ಟವಾಗಿತ್ತು ಅಂದ್ರೆ, ಹೇಗೆ ಒಂದೇ ನೀರು ಅನ್ನೋದು ನಮಗೆ ಸ್ಪಷ್ಟವಾಗ್ತದೋ ಹಾಗೆಯೇ ಜೀವಾತ್ಮ ಪರಮಾತ್ಮರಲ್ಲಿಯ ಚೈತನ್ಯ ಚಿನ್ ಮಾತ್ರ. ಇದೇನಾದ್ರು ಸುಲಕ್ಷ್ಯ ಚಿನ್ ಮಾತ್ರತಯ ಸದಾ ಆತ್ಮನೋಹ ಅಖಂಡ ಭಾವ ಬುಧೈ ಪರಿಚೀಯತೆ. ಜ್ಞಾನಿಗಳಿಂದ ತಿಳಿಯಲ್ಪಟ್ಟಿರುತ್ತದೆ, ಜ್ಞಾನಿಗಳಿಂದ ಇದು ಅರಿಯಲ್ಪಟ್ಟಿರುತ್ತದೆ. ಏನು ಅರಿಯಲ್ಪಟ್ಟಿರುತ್ತದೆ? ಇವು ಎರಡರಲ್ಲಿ ಇರುವಂತಹ ಚೈತನ್ಯ ಅದು ಮಾತ್ರ ಸತ್ಯ, ಅದು ಯಾವತ್ತಿಗೂ ಸದಾತ್ಮನಃ ಸದಾತ್ಮನಃ ಸದಾತ್ಮನೋ ಸದಾತ್ಮನೋಹೋ. ಇಲ್ಲಿ ಟ್ರಾನ್ಸ್ಲೇಷನ್ ದೋಗ ಸದಾತ್ಮನಃ ಬರ್ತಾರೆ, ಅಲ್ಲಿ ಶ್ಲೋಕದಲ್ಲಿ ಸದಾತ್ಮನೋಹ ಬರ್ತಾರೆ. ಸದಾತ್ಮನೋಹ ಕರೆಕ್ಟ್. ಇರುವುದು ಒಂದೇ ಸದಾತ್ಮ. ಯಾರಲ್ಲಿ ಇರುವುದು? ಜೀವ ಬ್ರಹ್ಮರಲ್ಲಿ ಇರುವುದು ಒಂದೇ ಸದಾತ್ಮ. ಅಖಂಡ ಭಾವ ಬುಧೈ ಪರಿಚಯತೆ, ಜ್ಞಾನಿಗಳಿಂದ ಇದು ಜ್ಞಾನಿಗಳಿಗೆ ಇದು ಅರ್ಥವಾಗಿರುತ್ತದೆ, ಜ್ಞಾನಿಗಳಿಗೆ ಇದು ಸ್ಪಷ್ಟವಾಗಿರುತ್ತದೆ. ಜ್ಞಾನಿಗಳಿಗೆ ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಯಾವ ವಿಷಯದಲ್ಲಿ ಸಂದೇಹವಿಲ್ಲ? ಇವು ಎರಡರಲ್ಲಿ ಇರುವಂತ ಚೈತನ್ಯ ಒಂದೇ. ಏವಂ ಮಹಾವಾಕ್ಯಶತೇನ, ಇದೇ ವಿಚಾರವನ್ನ ನೂರಾರು ಮಹಾವಾಕ್ಯಗಳಿಂದ, ನೂರಾರು ಮಹಾವಾಕ್ಯಗಳು, ಉದಾಹರಣೆಗೆ ಒಂದೊಂದು ಉಪನಿಷತ್ನಲ್ಲಿಯೂ ಕೂಡ ನಮಗೆ ಮಹಾವಾಕ್ಯಗಳು ಸಿಗುತ್ತವೆ. ಒಂದೊಂದು ಉಪನಿಷತ್ನಲ್ಲಿ ಕೂಡ ತೈತ್ರಿ ಉಪನಿಷತ್ನಲ್ಲಿ ಸಿಗ್ತದೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ಶ್ವೇತಕೇತುವಿಗೆ ಉಪದೇಶ ಮಾಡ್ತಾರೆ, ಏನಂತ ಹೇಳಿ, ತತ್ವ ತ್ವಂ ಅಸಿ ಅಂತ ಹೇಳಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಇನ್ನೊಂದು ಉಪನಿಷತ್ನಲ್ಲಿ, ಅಯಮಾತ್ಮ ಬ್ರಹ್ಮ ಅಂತ ಮತ್ತೊಂದು ಉಪನಿಷತ್ನಲ್ಲಿ, ಒಂದೊಂದು ಉಪನಿಷತ್ನಲ್ಲೂ ಕೂಡ ಒಂದೊಂದು ಮಹಾವಾಕ್ಯ ಸಿಗ್ತದೆ. ಅದನ್ನು ಇಲ್ಲಿ ಸ್ತುತಿಪರವಾಗಿ ಹೇಳಿದ್ದಾರೆ, ನೂರಾರು ಮಹಾವಾಕ್ಯಗಳಲ್ಲಿ. ಹೌದಾ? ಮಹಾವಾಕ್ಯ ಶತೇನ, ಏನ್ರಿ ಇದು ಮಹಾವಾಕ್ಯ? ಬ್ರಹ್ಮ ಆತ್ಮನಃ ಅಖಂಡ ಭಾವ ಐಕ್ಯಂ ಕಥ್ಯತೆ. ಜೀವಾತ್ಮ ಪರಮಾತ್ಮ ಇವರಲ್ಲಿಯ ಅಖಂಡ ಭಾವ ಐಕ್ಯತೆಯನ್ನ ಕಥ್ಯತೆ ವಿವರಿಸುತ್ತವೆ. ಈ ಪ್ರಕಾರವಾಗಿ ಈ ಮಹಾವಾಕ್ಯವನ್ನು ನಾವು ಯಾವತ್ತು ಲಕ್ಷಾರ್ಥದಲ್ಲಿ ಶ್ರವಣ ಮಾಡಬೇಕೇ ವಿನಃ ವಾಚ್ಯಾರ್ಥದಲ್ಲಿ ಶ್ರವಣ ಮಾಡಬಾರದು. ವಾಚ್ಯಾರ್ಥದಲ್ಲಿ ಶ್ರವಣ ಮಾಡಿದ್ರೆ ಭಾರಿ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಅದು ಏನು ಪ್ರಾಬ್ಲಮ್ ಅಂತಂದ್ರೆ, ಅವನು ಏನಂದ್ರೆ ಹೀಗಿದೆ ನೋಡಿ, ಕಠೋಪನಿಷತ್ನಲ್ಲಿ ಹೇಳಿದಂತೆ ಇದು ದುರ್ದರ್ಶಂ, ದುಃಖೇನ ದರ್ಶಂ ದುರ್ದರ್ಶಂ. ಬಹಳ ಕಷ್ಟದಿಂದ ಇದು ಅರ್ಥ ಆಗ್ತದೆ, ಅಂದ್ರೆ ಭಾರಿ ತಾಳ್ಮೆ ಇರಬೇಕಾಗ್ತದೆ. ಹೌದಪ್ಪ, ಇವತ್ತು ಉಪನ್ಯಾಸಕ್ಕೆ ಬಂದು ಕೇಳ್ಕೊಂಡು ಇವತ್ತು ತಾಳ್ಮೆ ಬ್ರಹ್ಮಜ್ಞಾನ ಆಗಿಬಿಡ್ತದೆ. ಹೇಳಿದ್ರಲ್ಲ ಅವ್ರು, ನೀ ಬ್ರಹ್ಮನೇ ಇದ್ದೀಯ ಅಂತ ಹೇಳಿದ್ರು ಅಂತ ನಾವು ಅವಸರ ಮಾಡೋದ್ರಿಂದ ಇದು ಸಿದ್ಧಿ ಆಗೋದಿಲ್ಲ. ಬಹಳ ತಾಳ್ಮೆ ಬೇಕಾಗ್ತದೆ. ಈ ತಾಳ್ಮೆಯಲ್ಲಿ ಒಂದು ಸಲ ನಾವು ತಾಳ್ಮೆ ಕಳ್ಕೊಂಬೋ ಪ್ರಶ್ನೆನೂ ಬರುತ್ತದೆ. ಬೆಳಿಗ್ಗೆ ಹೇಳಿದ್ರು ಆತ್ಮ ಅನಾತ್ಮ, ಮಧ್ಯಾಹ್ನ ಹೇಳಿದ್ರು ಆತ್ಮ ಅನಾತ್ಮ, ಸಂಜೆಗೆ ಹೇಳಿದ್ರು ಆತ್ಮ ಅನಾತ್ಮ, ವಿವೇಕ ಚುದಾಮಣಿಯೊಳಗೂ ಆತ್ಮ ಅನಾತ್ಮ, ಭಗವದ್ಗೀತೆಯೊಳಗೂ ಆತ್ಮ ಅನಾತ್ಮ, ಉಪನಿಷತ್ನೊಳಗೂ ಆತ್ಮ ಅನಾತ್ಮ. ಆರು ತಿಂಗಳಿಂದ ಬಂದಿದ್ದು ರೀ ಚಿತ್ರಪಾಂಡ ಚಾಸಿಗೆ, ಅವತ್ತು ಹಿಂದೆ ಹೇಳಿದ್ರು ನೋಡ್ರಿ, ಇವತ್ತು ಅದನ್ನೇ ಹೇಳಿಕೊಳ್ತಾರೆ. ಏನ್ರಿ ಹೇಳಿದ್ದ ಹೇಳ್ತಾರೆ, ಹೊಸದೇನು ಹೇಳಂಗೆ ಇಲ್ಲ ಅಂತ ಅವನಿಗೆ ಬ್ಯಾಸರಾಗಿ ಏನಂದ, ನಾನು ಆ ಕಡೆಗೆ ಹೋಗ್ತೀನಿ, ಅವ್ರು ಕಲಿಸ್ತಾರೆ, ಅವ್ರು ಭಾರಿ ಭಾರಿ ತಿಳ್ಕೊಂಡಾರು, ಅವ್ರು ಹೋಗಿ ಕಲ್ತ್ಕೊಂಡು ಬಂದು ಈ ಸ್ವಾಮಿಗೆ ಚಾಲೆಂಜ್ ತಗೋತೀನಿ, ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಪೇಪರ್ನ ಹಾಕಿಸ್ತೀನಿ ಅಂತ ಹೋದ. ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಕೇಳ್ದ, ಓ ಹೌದಾ, ಅಲ್ಲಿದ್ದೇನೆ ಮುಂಚೆನೆ, ಹೌದಾ, ಅಲ್ಲೇ ಮತ್ತೆ ಇಲ್ಲಿ ಬಂದಿನ, ಹೌದಾ ಇಲ್ಲಿ ಬಂದಿನಿ, ಏನ್ ತಿಳ್ಕೋಬೇಕು? ಪರಮಾತ್ಮ ತಿಳ್ಕೋಬೇಕಾಗಿಲ್ಲ, ಅವ್ರು ಏನು ಹೇಳಲಿಕ್ಕೆ ಬರಂಗಿದ್ರು, ಅವ್ರು ಬರೀ ಎರಡೇ ಹೇಳ್ತಾರೆ, ಅವರು ಜೀವಾತ್ಮ ಪರಮಾತ್ಮ ಎರಡೇ ಹೇಳ್ತಾರೆ, ಮತ್ತೊಂದು ಏನು ಹೇಳೋಂಗೆ ಇಲ್ಲ. ನೀವಂದ್ರೆ ನಿಮ್ಮ ಹೆಸರು ಭಾಳ ಪ್ರಸಿದ್ಧ ಅದ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದೇನೆ. ಓ ವೆರಿ ಗುಡ್, ಬಾ ಬಾ ಕೂತ್ಕೋದ, ಅಂತ ಇಂತೂ ಒಬ್ಬನಲ್ಲಿಂದ ಬಂದಲ್ಲ ಸಾಕು, ನಮ್ದೊಂದು ಪದ್ಧತಿ ಇದೆಪ್ಪ, ಇಲ್ಲೊಂದು ಎರಡು ಮುದ್ರೆ ಹಾಕ್ತೀವಿ, ಆ ಮುದ್ರೆ ಹಾಕಿಸ್ಕೊಂಡು ನೀವು ಕೂತ್ರೆ ಗೊಬ್ಬರ ಹಾಕ್ತೀನಿ ನೋಡಮ್ಮ, ಮುದ್ರೆ ಹಾಕಿ ಹಾಕ್ರಿ, ಮುದ್ರನ ಹಾಕ್ರಿ, ಎಲ್ಲ ಹಾಕ್ರಿ ಅಂತಂದ್ರಲ್ಲ, ಒಟ್ಟ ನನಗೆ ಪರಮಾತ್ಮ ಬಗ್ಗೆ ಪೂರ ತಿಳುವಳಿಕೆ ಬೇಕು ನೋಡಿ, ಆಮೇಲೆ ಒಂದು ವರ್ಷ ಹೇಳಿದ್ರು, ಒಂದು ವರ್ಷ ಏನು ಹೇಳಿದ್ರು, ಅವನ ದೇಹ ಎಷ್ಟು ಎತ್ತರದ, ವೈಕುಂಠಾಧಿಪತಿ ವಿಷ್ಣು ಅವನ ದೇಹ ಎಷ್ಟು ಎತ್ತರದ, ಅವನ ಎಷ್ಟು ಕಿಲೋ ತೂಕ ಇದ್ದಾನವ, ಅವನ ಉಗುರು ಎಷ್ಟು ಉದ್ದವ, ಅವನ ಕೈಗಳು ಎಷ್ಟು ಉದ್ದವ, ಅವನ ಆಭರಣಗಳು ಎಷ್ಟು ಎಷ್ಟು ಥರ ಆಭರಣಗಳು ಮೈ ಮೇಲವ, ಎಷ್ಟು ಥರ ಆಭರಣಗಳು ಸ್ಟಾಕ್ನಾಗವ, ಅದಷ್ಟನ್ನು ಅದಷ್ಟು ಸ್ಟಾಕ್ ಎಲ್ಲ ಲೆಕ್ಕ ಕೊಟ್ಟರು, ಎಲ್ಲವನ್ನು ಹೇಳಿದರು. ಆಮೇಲೆ ಅಷ್ಟೊಂದು ಹೋಗಿ ಎರಡು ವರ್ಷ ಮುಗಿದೋತು. ಮತ್ತು ಅವನ ಅರಮನೆ ಎಷ್ಟು ದೊಡ್ಡದದ, ಎಷ್ಟು ಕಾಣೆವ ಅರಮನೆ ಒಳಗೆ, ಸಭಾಂಗಣ ಎಷ್ಟು ದೊಡ್ಡದದ, ಸಭಾಂಗಣವಾಗಿ ಎಷ್ಟು ಥರ ದೇವತೆಗಳು ಬರ್ತಾರೆ, ಅವರೆಲ್ಲರೂ ಏನೇನು ಪೋರ್ಟ್ಫೋಲಿಯೋ ಅದ, ಅದನ್ನು ಹೇಳಲಿಕ್ಕೆ ಮತ್ತೆ ಮೂರು ವರ್ಷ ಆಯಿತು. ಎಷ್ಟು ತಿಳ್ಕೊಂಡಾರಪ್ಪ ನಮ್ಮ ಗುರುಗಳು, ಭಾರಿ ತಿಳ್ಕೊಂಡ. ಹಾಗೇ ಮುಂದೆ ಮುಂದೆ ಹೇಳ್ತಾ ಹೇಳ್ತಾ ಏಳು ವರ್ಷ ಕಳೆದು, ಏಳು ವರ್ಷ ನೋಡು, ನೀ ಬ್ಯಾಸ ಮಾಡ್ಕೋಬೇಡ, ಇನ್ನೂ ಹೇಳೋದು ಭಾಳ ಅದ, ನಾ ಇಷ್ಟೇ ಹೇಳೇನು ನಿನಗೆ ಈಗಿನ್ನೂ. ಹೌದು ಬಿಡ್ರಿ, ಗೊತ್ತಾಗ್ತ ನನಗೆ. ಇನ್ನು ಎಷ್ಟು ವರ್ಷ ಇರ್ಬೇಕು, 14 ವರ್ಷ ಪೂರ್ತಿ ಇರ್ಬೇಕು ನೀ ಇಲ್ಲಿ ಅಂದ್ರೆ ಎಲ್ಲ ತಿಳಿಸಿರ್ತೀವಿ. ಆ ಇರ್ತೀನಿ ರೀ, 14 ವರ್ಷ ಇದ್ದ, ಎಲ್ಲ ತಿಳ್ಕೊಂಡ, A to Z, ಯಾರ ಬಗ್ಗೆ, ಆ ಪರಮಾತ್ಮನ ಬಗ್ಗೆ ಎಲ್ಲ ತಿಳ್ಕೊಂಡು ತಿಳ್ಕೊಂಡು ಹೋಗಿ ಬರ್ತೀನಿ. ಹೋಗ್ಬಪ್ಪ ಬಂದ, ಈ ಸ್ವಾಮಿಗೆ ಚಾಲೆಂಜ್ ಮಾಡ್ಬೇಕಾಗಿ, ಜೀವಾತ್ಮ ಆತ್ಮ ಪರಮಾತ್ಮ ಆತ್ಮ ಪರಮಾತ್ಮ ಒಂದು ಎರಡು ಬಿಟ್ಟು ಇನ್ನೊಂದು ಏನು ಹೇಳಲಿಕ್ಕೆ ಬರಂಗಿಲ್ಲ ಮೇಡಮ್, ಹೇಳಿಬಿಡ್ತೀನಿ. ಬಂದು ಹಿಂಗೆ ಮೂಲ್ಯಾಗ ನಿಂತ್ಕೊಂಡ ದೂರ, ಇದರೊಳಗೆ ಕ್ಷೌರ ಕೆಲಸ ನಡೆದಿತ್ತು ಅವತ್ತು. ಎಂಥ ದಿವಸ ಅಂತಾರಪ್ಪ ಅದಕ್ಕೆ, ಅನಧ್ಯಯನ ಅಂತ ಆಯ್ತು ಆ ತಿಥಿ, ಅದು ಕ್ಷೌರ ಮಾಡ್ಕೊಂಬ ತಿಥಿ ಆ ದಿವಸ. ಹಿಂಗಾಗಿ ಗುರುಗಳು ಕ್ಷೌರಕ್ಕೆ ಕೂತ್ಕೊಂಡಿದ್ರು. ಅವ ಕ್ಷೌರಿಕ ಬಂದು ಮುರಾರಿ, ಆ ಮುರಾರಿ ಬಂದು ಅವ ಕನ್ನಡಿ ಹಿಡಿದ, ಎಲ್ಲ ಕೆರದ ಎಲ್ಲ ಮಾಡ್ದ, ಮಾಡಿ ಆಮೇಲೆ ಕನ್ನಡಿ ಕೊಟ್ಟ. ಗುರುಗಳ ಸ್ವಲ್ಪ ಸರಿಯಾಗಿದೆ ನೋಡಿ ಅಂತ ಗುರುಗಳು ಹಿಂಗೆ ನೋಡಿದ್ರು ಅವನಿಗೆ, ಮತ್ತೆ ಹಿಂಗೆ ನೋಡಿದರು. ಆಶ್ಚರ್ಯ ಆಹಾ ಹಾ, ಮಹದಾಶ್ಚರ್ಯ. ಯಾವ ಗುರುಗಳನ್ನು ಈಗಿನ ಅಪರಾಧ ಆಯ್ತ, ಯಾ ಬಿಡು ನಿನ್ನ ಅಪರಾಧ ಇಲ್ಲಿದ ಅಂತಂದ್ರೆ, ಗುರುಗಳು ಅವನಿಗೆ ಉದ್ದಕ್ಕೂ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು. ಈ ಸಾಕ್ಷಾತ್ ಬ್ರಹ್ಮನಿಗಿಂತ ದೊಡ್ಡವನು ಮಹಾರಾಯ, ಬ್ರಹ್ಮನಿಗೆ ಕೂಡ ಇಷ್ಟು ಯಂಗ್ ವಯಸ್ಸನ್ನು ಕೊಡ್ಲಿಕ್ಕಾಗೋದಿಲ್ಲ. ನೋಡು, ನಾನು 80 ವರ್ಷ ಮುದುಕನನ್ನು, 18 ವರ್ಷ ಹುಡುಗನನ್ನಾಗಿ ಮಾಡಿಬಿಟ್ಟೀನಿ. ಎಂಥ ಕಲೆ ಅದ ನಿನ್ನ ಕೈಯೊಳಗೆ, ಎಂಥ ಬುದ್ಧಿ, ಎಂಥ ಜ್ಞಾನ ನಿಂದು. ತಕ ಇನ್ನೊಂದು ನಮಸ್ಕಾರ ಹೇಳಿದ್ರೆ ಮತ್ತೊಂದು ಅವ ಬಾಯಿ ಬಾಯಿ ಬರ್ಕೊಂಡ, ಗುರುಗಳೇ ನಾನೊಬ್ಬ ಮುರಾರಿ ಕ್ಷೌರಿಕ, ಅಯ್ಯೋ ನನಗೆ ಯಾಕ್ರಿ ನಮಸ್ಕಾರ ಮಾಡ್ತೀರಿ, ನೀವು ಪವಿತ್ರ ಆತ್ಮರು, ನೀವು ನನ್ನ ನಮಸ್ಕಾರ ಮಾಡ್ಬಾರ್ದು. ಅವ ಇವ್ರಿಗೆ ಬಿದ್ದ, ಏ ಬಿಡ ನಿನ್ನ, ನೀ ನಮಸ್ಕಾರ ಮಾಡ್ಬೋದು, ನೀನು ಸಾಕ್ಷಾತ್ ನಾರಾಯಣ ಇದ್ದೀನಿ, ಮತ್ತೆ ನಮಸ್ಕಾರ ಮಾಡಿದ್ರು. ಅವ ಬಡ್ಕೊಂಡ, ನಾ ನಾರಾಯಣ ಅಲ್ಲ ರೀ, ನಾರಾಯಣ ವೈಕುಂಠದಾಗಿದ್ದಾನ, ನಾ ನಾರಾಯಣ ಅಲ್ಲ, ನನಗೆ ಯಾಕ್ರಿ ನಮಸ್ಕಾರ ಮಾಡ್ತೀರಿ, ಕಣ್ತಳ ನೋಡ್ರಿ, ಬಿಡ ನಿನ್ನ, ಎಲ್ಲಿ ವೈಕುಂಠದ ನಾರಾಯಣ, ನೀನ ನಾರಾಯಣ, ಅದು ಮತ್ತೊಂದು ನಮಸ್ಕಾರ. ಹಿಂಗೆ ನೋಡಿದ್ರೆ ಅವನಿಗೆ ಅವನಿಗೆಲ್ಲ ಅರ್ಥ ಆಯ್ತು. ಬಂದ ಗುರುಗಳ, ನನ್ನ ತಪ್ಪ, ಅದು ಕ್ಷಮ ಮಾಡ, ಯಾಕೋ ಏನಾಗ್ತ, ನಾನ ಬ್ಯಾರೆ ನಾರಾಯಣನ ಬ್ಯಾರೆ ಅಂತ ತಿಳ್ಕೊಳಿಕ್ಕೆ 14 ವರ್ಷ ಬೇಕಾಗಿಲ್ರಿ, ಹಜಾಮನಿಗೂ ಗೊತ್ತದ. ಒಬ್ಬ ಕ್ಷೌರಿಕನಿಗೂ ಗೊತ್ತದ, ಏನ್ ಗೊತ್ತದ, ನಾನ ಬ್ಯಾರೆ ಪರಮಾತ್ಮನ ಬ್ಯಾರೆ ಅಂತ ಒಬ್ಬ ಕ್ಷೌರಿಕನಿಗೂ ಗೊತ್ತದ. ಇದನ್ನ ತಿಳ್ಕೊಳಿಕ್ಕೆ 14 ವರ್ಷ ನಾ ಹೋದ್ನಿಲ್ಲ, ಎಂತ ಮೂರ್ಖಿದ್ದೇನೆ ನಾನು. ನೀವು ಹೇಳೋದದ ನೋಡ್ರಿ, ಜೀವಾತ್ಮ ಪರಮಾತ್ಮ ಇಬ್ಬರಲ್ಲಿರುವಂತಹ ಚೈತನ್ಯ ಅದು ಒಂದೇ ಒಂದು ಅಂತ ತಿಳ್ಕೊಂಬುದೇನದಲ್ಲ, 14 ವರ್ಷನೂ ಹಿಡಿಬಹುದು, 14 ಜನ್ಮನೂ ಹಿಡಿಬಹುದು, ಅದು ತಿಳ್ಕೊಂಬುದು ಭಾರಿ ಕಷ್ಟ, ಭಾರಿ ಕಷ್ಟ. ಇದನ್ನ ಯಾವನಾದ್ರೂ ತಿಳ್ಕೊತಾನೆ, ನೀ ಬ್ಯಾರೆ ನಾ ಬ್ಯಾರೆ ಅಂತ ನಮಗೆ ಗೊತ್ತಿಲ್ವ. ನಿನ್ನ ಮುಖನ ಬೇರೆ, ನನ್ನ ಮುಖನ ಬೇರೆ, ನಿನ್ನ ಮೂಗ ಬೇರೆ, ನನ್ನ ಮೂಗ ಬೇರೆ, ನಿನ್ನ ಕಣ್ಣ ಬೇರೆ, ನನ್ನ ಕಣ್ಣ ಬೇರೆ, ನಿನ್ನ ವೇಷ ಬೇರೆ, ನನ್ನ ವೇಷ ಬೇರೆ, ಬ್ಯಾರೆ ಬ್ಯಾರೆ ಅಂತ ತಿಳ್ಕೊಳಿಕ್ಕೆ ನಮಗೆ 14 ವರ್ಷ ಬೇಕಾ? ಏನಂತೀರಿ ನೀವು? ಹೋಗ್ಯಾನ ಮುದ್ರೆ ಹಾಕೊಂಡು ಐಕ್ಯವನ್ನು ಗುರುತಿಸ್ಬೇಕ. ಈ ಎರಡು ಶ್ಲೋಕಗಳಲ್ಲಿ ಮಹಾವಾಕ್ಯವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿಕೊಟ್ಟ ನಂತರ ಒಂದು ಸುಂದರವಾದಂತಹ ಒಂದು ಜಿಜ್ಞಾಸಕ್ಕೆ ಮುಂದೆ ಕೈ ಹಾಕ್ತಾ ಇದ್ದಾರೆ. ಅದು ಕೂಡ ಕನ್ವಿನ್ಸಿವ್ ಆಗಿದೆ. ಮೃತ್ಕಾರ್ಯಂ ಸಕಲಂ ಘಟಾದಿ, ಮೃತ್ಕಾರ್ಯಂ ಸಕಲಂ ಘಟಾದಿ, ಸತತಂ ಮಾತ್ರಮೇವಾಭಿತಃ. ಇಲ್ಲಿ ಕ್ರಮೇವಾಭಿತಃ ಅದು ಕ್ರ ಮಾಡ್ಕೋರಿ. ಸತತಂ ಮೃನ್ ಮಾತ್ರ, ಮುನ್ ಮಾತ್ರಂ ಏವ ಅಭಿತಃ. ಮೃತ್ಕಾರ್ಯಂ ಸಕಲಂ, ಮೃತ್ಕಾರ್ಯಂ ಸಕಲಂ ಘಟಾದಿ, ಸತತಂ ಮೃನ್ ಮಾತ್ರಮೇವ ಅಭಿತಃ. ತದ್ವತ್ ಸಜ್ಜನಿತಂ ಸದಾತ್ಮಕಂ, ಇದಂ ಸನ್ಮಾತ್ರಮೇವಾಖಿಲಂ, ಯಸ್ಮಾನ್ ನಾಸ್ತಿ ಸತಃ ಪರಂ ಕಿಂ, ಅಪಿ ತತ್ ಸತ್ಯಂ ಸ ಆತ್ಮಾ ಸ್ವಯಂ, ತಸ್ಮಾತ್ ತತ್ವಮಸಿ ಪ್ರಶಾಂತಂ, ಅಮಲಂ ಬ್ರಹ್ಮಾದ್ವಯಂ ಯತ್ಪರಂ. ಜಿಜ್ಞಾಸದ ಇನ್ನೊಂದು ಮುಖ ಸಕಲಂ ಘಟಾದಿ ಸತತಂ ಮೃತ್ ಕಾರ್ಯಂ. ಸಕಲಂ ಘಟಾದಿ, ಎಲ್ಲ ಮಡಿಕೆಗಳು ಯಾವತ್ತಿಗೂ ಕೂಡ ಮಣ್ಣು ಮಣ್ಣು ಮಣ್ಣು ಮಣ್ಣು, ಮಣ್ಣಿನ ವ್ಯಾವಹಾರಿಕ ರೂಪವೇ ನಾಮರೂಪವಾದಂತಹ ಮಡಿಕೆ. ಮಣ್ಣೇ ವ್ಯಾವಹಾರಿಕವಾಗಿ ಮಡಿಕೆ, ಮಡಿಕೆನೇ ಪಾರಮಾರ್ಥಿಕವಾಗಿ ಇಟ್ಟು ಚೌಕೊಂಡ್ಬಿಡಿ. ಈ ಜಗತ್ತು ಪರಬ್ರಹ್ಮನ ವ್ಯಾವಹಾರಿಕ ಜಗತ್ತು. ಅದರಲ್ಲಿ ನಾನು ಬಂದ್ವಿ, ಹಿಮಾಲಯ ಪರ್ವತನೂ ಬಂದ್ವಿ. ಜಡ ಅಜಡ, ಚೇತನ ಅಚೇತನ ಎಲ್ಲವೂ ಕೂಡ ಏನಿವು, ಇವು ಬ್ರಹ್ಮನ ವ್ಯಾವಹಾರಿಕ ಕ್ಷೇತ್ರ. ಈ ವ್ಯಾವಹಾರಿಕ ಕ್ಷೇತ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಇದರ ಪಾರಮಾರ್ಥಿಕ ಸ್ಥಿತಿ ಏನಂದ್ರೆ ಬ್ರಹ್ಮ. ಮೃತ್ ಕಾರ್ಯಂ ಸಕಲಂ ಘಟಾದಿ, ಎಲ್ಲ ಘಟಗಳು ಏನವು, ಮಣ್ಣಿನ ಕಾರ್ಯ. ಎಲ್ಲೆಲ್ಲಿ ಎಲ್ಲೆಲ್ಲಿ ಕಂಠದಲ್ಲಿ ಮಣ್ಣು, ಕತ್ತಿನಲ್ಲಿ ಮಣ್ಣು, ಬಾಯಿಯಲ್ಲಿ ಮಣ್ಣು, ಹೊಟ್ಟೆಯಲ್ಲಿ ಮಣ್ಣು, ತಳದಲ್ಲಿ ಮಣ್ಣು, ಒಳಗಡೆ ಮಣ್ಣು, ಹೊರಗಡೆ ಮಣ್ಣು, ಸತತಂ ಅಭಿತಃ, ಎಲ್ಲೆಲ್ಲಿಯೂ ತುಂಬಿಕೊಂಡು ಇರೋದೇನು, ಮಣ್ಣೇ. ಮಣ್ಣಿನ ಒಳಗೆ ಮಡಿಕೆ ಇಲ್ಲ, ಮಡಿಕೆಯ ಒಳಗೆ ಮಣ್ಣಿಲ್ಲ, ಇರುವುದು ಮಣ್ಣು ಮಾತ್ರ, ವ್ಯವಹಾರದಲ್ಲಿ ಮಡಿಕೆ. ಮಣ್ಣಾಗಿ ಯಾರು ಮಜ್ಜಿಗೆ ಕುಡಿಯಂಗಿಲ್ಲ, ಮಡಿಕೆಯಾಗಿ ಮಜ್ಜಿಗೆ ಕುಡಿತಾರೆ. ತಿಳ್ಕೊಳ್ರಿ, ಮಡಿಕೆಯಾಗಿ ಮಜ್ಜಿಗೆ ಕುಡಿತಾರ, ಯಾಕಂದ್ರೆ ಮಜ್ಜಿಗೆ ಕುಡಿಯೋದು ವ್ಯವಹಾರ. ಈ ಮಜ್ಜಿಗೆ ಕುಡಿಬೇಕು ಅನ್ನೋ ವ್ಯವಹಾರಕ್ಕೆ ಒಂದು ಪಾತ್ರೆ ಬೇಕು, ಅದು ಮಡಿಕೆ. ಮಜ್ಜಿಗೆ ಕುಡಿದಾಗೂ ಅದು ಮಣ್ಣ, ನಾನು ಮಜ್ಜಿಗೆ ಕುಡಿಯದೇ ಹೋದಾಗೂ ಅದು ಮಣ್ಣ, ಅದು ಘಟ ಹುಟ್ಟುವ ಪೂರ್ವದಲ್ಲಿಯೂ ಮಣ್ಣ, ಘಟ ಹುಟ್ಟಿದ ನಂತರವೂ ಅದು ಮಣ್ಣ, ಘಟ ಒಡೆದ ಮೇಲೂ ಸ್ವಾಮಿ ಅದಕ್ಕೆ ಹೇಗೂ ಮಣ್ಣಲ್ವಾ, ಮಣ್ಣಾಗ ಮಜ್ಜಿಗೆ ಹಾಕ್ಬಿಡು ಬರುದಿಲ್ಲ. ಏಕೆಂದ್ರೆ ವ್ಯವಹಾರ ನೀವು ಬಿಟ್ಟು ಮರ್ತ ಬಿಡ್ತೀರ, ನಾನು ವ್ಯಾವಹಾರಿಕ ಸತ್ಯ ತದ್ವತ್ ಹೇಗೋ ಹಾಗೆ, ಹೇಗೆ ಇರುವುದೆಲ್ಲ ಮಣ್ಣೇ ಮಣ್ಣು, ಎಲ್ಲ ಮಡಿಕೆಗಳಲ್ಲಿಯೂ ಇರುವುದು ಮಣ್ಣೇ ಮಣ್ಣು, ಒಳಗೂ ಹೊರಗೂ ಅಭಿತ ಎಲ್ಲೆಲ್ಲೂ ತುಂಬಿಕೊಂಡಿರುವುದು ಮಣ್ಣೇ ಮಣ್ಣು, ಹೇಗೋ ಹಾಗೆ ಸಜ್ಜನಿತಂ ಅಖಿಲಂ ಸದಾತ್ಮಕಂ. ಸಜ್ಜನಿತಂ ಸತ್ತನಿಂದ ಹುಟ್ಟಿಕೊಂಡಂಥದ್ದು ಈ ಸೌಮ್ಯ. ಈ ಸೌಮ್ಯ ಗುರುಗಳು ಹೇಳ್ತಾರೆ, ಇದಂ ಜಗತ್ ಅಗ್ರೇ, ಈ ಜಗತ್ತು ಸೃಷ್ಟಿಯ ಪೂರ್ವದಲ್ಲಿ ಸದ್ ಏವ ಆಸೀತ್. ಪ್ರಮಾಣ ಯಾವ ಉಪನಿಷತ್? ಚಾಂದೋಗ್ಯ. ಚಾಂದೋಗ್ಯ ಏಶ್ವೇತಕೇತು, ಏನಿದು ಮೊದಲಿದ್ದದ್ದು ಸದೇವ ಆಸೀತ್. ಹಾಗೆಯೇ ಈ ಮಡಿಕೆ ಮೊದಲಿದ್ದೇನು? ಮಣ್ಣೇವ ಆಸೀತ್. ಹೇಗೆ ಈ ಮಡಿಕೆ ಅಂತ ಹೆಸರು ಪಡೆಯುವ ಪೂರ್ವದಲ್ಲಿ, ಈ ಮಡಿಕೆ ಅಂತ ವ್ಯವಹಾರದಲ್ಲಿ ಬರುವ ಪೂರ್ವದಲ್ಲಿ ಇದು ಮಣ್ಣೇ ಆಗಿತ್ತೋ, ಹಾಗೆ ಈ ಜಗತ್ತು ಸೃಷ್ಟಿತವಾಗುವ ಪೂರ್ವದಲ್ಲಿ ಏನಾಗಿತ್ತು? ಸತ್ತೇ ಆಗಿತ್ತು. ಸಜ್ಜನಿತಂ, ಒಂದು ದೃಷ್ಟಿಯಲ್ಲಿ ಹೇಳಬಹುದಲ್ಲ, ಮಣ್ಣಿನಿಂದಲೇ ಮಡಿಕೆ ಹುಟ್ಟಿಕೊಂತು ಅಂತ ಒಂದು ದೃಷ್ಟಿಯಲ್ಲಿ ಹೇಳಬಹುದಲ್ಲ. ಅದಕ್ಕೆ ಪ್ರಶ್ನೆಗಳು ಬಹಳ ಅವ ಸ್ವಾಮಿ. ಮಣ್ಣು ತನ್ನ ಸ್ಥಾನ ಹೆಂಗ್ ಮಡಿಕೆ ಆಗ್ಬಿಡ್ತದೆ, ಯಾರೋ ಬರ್ಬೇಕಲ್ವ, ಅದ್ ನಂತರ ಜಿಜ್ಞಾಸ ಮಾಡೋಣಂತ. ಆದ್ರೆ ಒಂದು ರೀತಿಯಲ್ಲಿ ನಾವು ಹೇಳಬಹುದಲ್ವೋ, ಮಣ್ಣಿನಿಂದಲೇ ಈ ಮಡಿಕೆ ಆಯಿತು ಅಂತ ಹೇಳಬಹುದಲ್ವೋ. ಹಾಗೆಯೇ ಸತ್ತಿನಿಂದಲೇ ಈ ಜಗತ್ತು ಆಯಿತು. ಸತ್ ಜನಿತಂ, ಚಂದದ ನೋಡ್ರಿ, ಮಣ್ಣಿನಿಂದಲೇ ಮಡಿಕೆ ಆದಾಗ ಮಡಿಕೆ ಎಲ್ಲವೂ ಮಣ್ಣೇ. ಹೇಗೋ ಚಿನ್ನದಿಂದ ಆಭರಣವಾದಾಗ ಆಭರಣವೆಲ್ಲವೂ ಚಿನ್ನವೇ ಹೇಗೋ, ಸತ್ತಿನಿಂದ ಜಗತ್ತಾದಾಗ ಜಗತ್ತೆಲ್ಲವೂ ಸತ್ತಿ. ಸತ್ತ ಚಿತ್ತ ಆನಂದವೇ ಈ ಜಗತ್ತು. ಕಣ್ ಕಣಮೆ ಭಗವಾನ್ ಅಂತ ನೀವು ಅರ್ಧಿ ಚಂದ ಹೇಳಿ ದಾಟಿಬಿಡ್ತೀರಿ. ವಾಟ್ ಇಸ್ ದಟ್ ಕಣ್ ಕಣಮೆ ಭಗವಾನ್? ಒಂದೊಂದು ಹುಲ್ಲು ಕಡ್ಡಿಯೂ ಕೂಡ ಭಗವಂತನ ಸ್ವರೂಪವೇ ಆಗಿದೆ ಅಂತ ನಾವು ವ್ಯವಹಾರದಲ್ಲಿ ಹೇಳ್ತೀವಿ. ಏನದರ ಅರ್ಥ? ಹಿಂದೂ ಫಿಲಾಸಫಿಯಲ್ಲಿ ಮಾತ್ರ ಇದಕ್ಕೆ ಅರ್ಥ ಸಿಗ್ತದೆ ನಿಮಗೆ, ಇನ್ನು ಯಾವ ಬೈಬಲ್ ಆಗಲಿ ಕುರಾನ್ ಫಿಲಾಸಫಿಗಳು ಸಿಗೋದಿಲ್ಲ. ಏಕೆಂದ್ರೆ ಅವರ ದೃಷ್ಟಿಯಲ್ಲಿ ಸೃಷ್ಟಿಕರ್ತ ಎಲ್ಲೋ ಕೂತ್ಕೊಂಡಾನೆ, ಹಿಂಗ ಹಿಂಗ ಹಿಂಗ ಹಿಂಗ ಮಾಡಿ ರೊಟ್ಟಿ ಮಾಡಿ ಕೊಡ್ತಾರಲ್ಲ ನಿಮಗೆ, ಹಂಗೆ ಭಗವಂತ ಏನ್ ಮಾಡ್ದ? ಸೂರ್ಯ, ಚಂದ್ರ ಅವ್ರಿಗೆ ಬಡಿತಿರ್ತಾರೆ. ಯಾಕೆ ಬಡಿತಾರೆ ಗೊತ್ತಿಲ್ಲ, ಏನಿರುದೇ ಇಲ್ಲ ಕೈಯಾಗ, ಸುಮ್ಮನೆ ಹಿಟ್ಟಿರ್ತದೆ, ಹಿಂಗೆ ಹಿಂಗೆ ಬಡಿತಿರ್ತಾರೆ. ಯಾಕೆ ಬಡಿತಾರೆ ಅಂದ್ರೆ ನಿಮ್ಮ ಲಕ್ಷ್ಯ ಆ ಕಡೆಗೆ ಬರಲಿ, ದಾಬಾಗ್ ಬರ್ರಿ, ತಿನ್ರಿ, ಉಣ್ರಿ, ಹೋಗ್ರಿ ಅಂತ ಅದು ಹಿಂಗೆ ತಾಕ್ತಿರ್ತಾರೆ. ಹಾ, ಅವ್ರ ದೃಷ್ಟಿಯೊಳಗ ಭಗವಂತ ಎಲ್ಲೋ ಕೂತ್ಕೊಂಡು ಸೂರ್ಯ ಚಂದ್ರ ನಕ್ಷತ್ರ ಇವನ್ನೆಲ್ಲ ಮಾಡ್ದ ಅಂತ ಅವರ ದೃಷ್ಟಿಯೊಳಗ ಭಗವಂತ ಎಲ್ಲೋ ಇದ್ದಾನೆ. ನಮ್ಮ ಫಿಲಾಸಫಿಗಳು ಹಂಗಿಲ್ಲ, ಹಂಗಿಲ್ಲ. ನಮ್ಮ ಫಿಲಾಸಫಿ ಹೇಳ್ತದೆ, ತಾನು ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ತಾನೇ ಇದ್ದಾನವ, ಅವನು ಎಲ್ಲೋ ಇಲ್ಲ. ಎಲ್ಲಿ ಸೃಷ್ಟಿ ಆಗಿದೆಯೋ ಅಲ್ಲೇ ಈಶ್ವರ ಇದ್ದಾನೆ. ಹೆಂಗ್ರಿ ಸಾಧ್ಯ? ಸಾಧ್ಯದ ಏನೋ ತಗೊಂಡು ಸೃಷ್ಟಿ ಮಾಡಿದ್ರೆ ಸಾಧ್ಯ ಇಲ್ಲ. ಹಿಟ್ಟು ತಗೊಂಡು ರೊಟ್ಟಿ ಮಾಡಿದಂಗ, ಮಣ್ಣು ತಗೊಂಡು ಮಡಿಕೆ ಮಾಡಿದಂಗ ಕುಂಬಾರ ಹಂಗೆ ಏನಾದ್ರೂ ಮಾಡಿದ್ದ ಅಂದ್ರೆ ಸಾಧ್ಯ ಇಲ್ಲ. ಅದು ಏನು ಮಾಡಿದಂಗೆ ಗೊತ್ತಾ? ಎಲ್ಲೋ ಇರೋ ಪದಾರ್ಥ ತಗೊಂಡು ಈ ಜಗತ್ತನ್ನು ಮಾಡಿಲ್ಲ. ಹೆಂಗೆ ಮಾಡಿದ? ತನ್ನನ್ನು ತಾನು ತಗೊಂಡು ತನ್ನ ಜಗತ್ತನ್ನು ತಾನೇ ಮಾಡಿದ್ರಿಂದಾಗಿ ಮಾಡಿದ ಜಗತ್ತಿನಲ್ಲಿ ಯಾರಿದ್ದಾರೆ? ನೀ ಎಲ್ಲಿದ್ದೀಯೋ ಮಂಗೇನು ಮಾಡ, ನೀ ಎಲ್ಲಿದ್ದಿ? ನೀನು ಎಲ್ಲಿದ್ದೀಯ? ನೀನು ಇಲ್ಲ, ನಾನು ಇಲ್ಲ, ಏನಿದ್ದು? ಈಶಾವಾಸ್ಯಮಿದ ಗುಂಸರ್ವ ಸಜ್ಜನಿತಂ. ಸತ್ತಿನಿಂದ ಉತ್ಪತ್ತಿಯಾದಂಥ ಈ ಜಗತ್ತು ಸತ್ಮಯ ಸಜ್ಜನಿತಂ ಸತ್ಮಯ ಸದಾತ್ಮಕಂ ಇದಂ ಸತ್ ಮಾತ್ರಮೇವ ಅಖಿಲಂ. ಇರುವುದೆಲ್ಲವೂ ಕೂಡ ಸತ್ ಸತ್ ಸತ್ ಸತ್ ಸತ್. ಇದು ಕೆಂಪು ಹೂವು, ಇದಕ್ಕೇನೋ ಒಂದು ಹೆಸರದ, ಏನೋ ಹೆಸರದ ನೋಡಿ. ಆ ಹೆಸರನ್ನ ನಿಮ್ಮ ಲಕ್ಷ್ಯದಿಂದ ತೆಗೆದಿಟ್ಬಿಡಿ. ಆ ರೂಪವನ್ನ ನಮ್ಮ ಲಕ್ಷ್ಯದಿಂದ ತೆಗೆದಿಟ್ಬಿಡೋಣ. ಇಲ್ಲಿ ಏನು ಉಳಿತು ಹೇಳಿ? ಇದೆ ಇದೆ ಇರುವಿಕೆ ಅಂತ ಅರ್ಥ. ಆ ಇರುವಿಕೆಗೆ ನಾಮರೂಪ ಸೇರಿಸಿದ್ರೆ ವ್ಯವಹಾರ. ವ್ಯವಹಾರದಲ್ಲಿ ನಾಮರೂಪ ತೆಗೆದ್ರ ಇದೆ. ನಾಮರೂಪ ತೆಗೆದ್ರೆ ಇದೆ ಇದೆ. ಗೋಡೆ ನಾಮರೂಪ ತೆಗಿರಿ, ಇದೆ ನಾಮರೂಪ. ಕೊಟ್ಟ ತಕ್ಷಣ ವ್ಯವಹಾರ, ಗೋಡೆ, ಪಿಲ್ಲರು, ಬೀಮು, ಫ್ಲೋರ್ಯು, ಸ್ಲ್ಯಾಬು. ನಾಮರೂಪ ತೆಗೆದಾಕ್ಬಿಡಿ. ಇನ್ಫ್ಯಾಕ್ಟ್ ನಾಮರೂಪ ಕೊಡೋದು ಎಷ್ಟು ಸುಲಭವೋ ತೆಗೆದುಹಾಕೋದು ಅಷ್ಟು ಸುಲಭ. ಆದರೆ ಮಧ್ಯದಲ್ಲಿ ನಮ್ಮ ಅಟ್ಯಾಚ್ಮೆಂಟ್ ಮೋಹ ಇರ್ತದಲ್ಲ, ಅದರಿಂದಾಗಿ ಕೊಡೋದು ಸುಲಭ, ಏನದರಿ ನಾಮರೂಪ? ಇದೆ ಎನ್ನುವುದೊಂದೇ ಸತ್ಯ ನೋಡಪ್ಪ, ಇನ್ನೊಂದೇನಿಲ್ಲ. ಇದೆ ಅನ್ನೋದೊಂದೇ ಸನ್ಮಾತ್ರಂ ಏವ. ಯಸ್ಮಾತ್ ಕಾರಣಾತ್, ಯಾಕಂತ ಕೇಳಿದ್ದಾದರೆ ಸತಃ ಪರಂ ಕಿಮಪಿನ ನಾಸ್ತಿ. ಸತಃ ಪರಂ, ಇರುವಿಕೆಗಿಂತ ಹೆಚ್ಚಿನದ ಇನ್ನೊಂದು ಯಾವುದೂ ಇಲ್ಲ. ಏನತ್ತಗೋ ಇರುವಿಕೆ ಅನ್ನೋದನ್ನ, ಇದನ್ನ ನಾವು ಉದಾಹರಣೆಯಿಂದ ಹೇಗೆ ಹೇಳ್ತೀವಿ ಅಂತಂದ್ರೆ, ಮಣ್ಣು ಮುಟ್ಟದನ ಮಡಿಕೆಯನ್ನು ಮುಟ್ಟಿ ತೋರಿಸಿ, ಮಣ್ಣು ಮುಟ್ಟಬಾರ್ದು. ಮಣ್ಣು ಮುಟ್ಟಬಾರ್ದು, ಮಡಿಕೆಯನ್ನು ಮುಟ್ಟಿ ತೋರಿಸಿ. ಅವ ಅಂತಾನ ಸಮಯ ಒಂದು ಕೋಲು ತಗೊಂಡು ಮುಟ್ಟಿದ್ದಾನೆ, ನಾ ಕೋಲು ಮುಟ್ಟೇನಿ, ನಾ ಮಣ್ಣು ಮುಟ್ಟಿಲ್ಲ, ಏನು ಮುಟ್ಟೇನಿ? ಕೋಲು ಮುಟ್ಟೇನಿ. ಕೋಲಿನಿಂದ ಏನು ಮುಟ್ಟಿದೆಪ್ಪ? ಮಣ್ಣು ಬಿಟ್ಟುಕೊಟ್ಟು ಮಡಿಕೆಯನ್ನು ತೋರಿಸು. ಹಾಗೆ ಸತ್ತನ್ನು ಬಿಟ್ಟುಕೊಟ್ಟು ಜಗತ್ತನ್ನೆಲ್ಲ ಯಾವ ಸಂಬಂಧವನ್ನು ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಸಂಬಂಧಗಳಲ್ಲಿ ಇರೋದೇನು? ಸತ್ ಮಾತ್ರ ಸಿದ್ಧವಾಗಿರ್ತದೆ. ಕಿಮಪಿ ನ ಅಸ್ತಿ ತತ್ ಸತ್ಯಂ ಸ್ವಯಂ ಆತ್ಮ. ನೆಕ್ಸ್ಟ್ ವಾಕ್ಯ, ತತ್ ಸತ್ಯಂ ಸ್ವಯಂ ಆತ್ಮ. ಆ ಸತ್ತೇ ನಮ್ಮ ಸ್ವರೂಪವಾಗಿದೆ, ಸ್ವಯಂ ಆತ್ಮ. ತಸ್ಮಾತ್ ಪ್ರಶಾಂತಂ ಪರಂ ಅವ್ಯಯಂ ತತ್ ಬ್ರಹ್ಮ ತಮಸಿ. ಆದ್ದರಿಂದ ಇವು ನಾಲ್ಕು ಶಬ್ದ ಬಹಳ ಸುಂದರವಾದ ಶಬ್ದ ಕೇಳ್ಕೊಡ್ರಿ. ಪ್ರಶಾಂತಂ, ಪ್ರಶಾಂತಂ. ಅವಯವಗಳು ಇದ್ದಲ್ಲಿ ವೈದಾಟ ಇರುತ್ತದೆ, ಅವಯವಗಳು ಇದ್ದಲ್ಲಿ ವೈದಾಟ ಇರುತ್ತದೆ. ಗಾಳಿ ಬೀಸಿದ್ರೆ ಈ ಪಕ್ಕಳಿ ಅಲುಗಾಡ್ತಾವ, ಯಾಕೆ ಹೂ ಅಲುಗಾಡ್ತದೆ ಯಾಕೆ? ಏನು ಅವಯವಗಳು? ಪಕ್ಕಳಿ ಇತ್ಯಾದಿಗಳು ಅವಯವಗಳು. ಎಲ್ಲಿ ಅವಯವಗಳು ಇವೆಯೋ ಅಲ್ಲಿ ವೈದಾಟ, ವಿಕಾರ, ಗೊಂದಲ, ಅಲಗ ಎಲ್ಲ ಇರ್ತಾವ, ಎಲ್ಲ ಇರ್ತಾವ. ಆದರೆ ಏನ್ ಮಜಾ ಅಂದ್ರೆ, ಆತ್ಮದಲ್ಲಿ ಅವಯವಗಳೇ ಇಲ್ಲ. ಕೈಯಿಲ್ಲ, ಕಾರಿಲ್ಲ, ಬಾಯಿಲ್ಲ, ಕಣ್ಣಿಲ್ಲ, ಯಾವ ಅವಯವಗಳು ಇಲ್ಲ. ಅಂಗಾಂಗಗಳು ಇಲ್ಲ, ಅವಯವಗಳು ಇಲ್ಲ. ಉದ್ದ, ಅಗಲ, ದಪ್ಪ ಅವು ಕೂಡ ಇಲ್ಲ. ಓ ಭಾರಿ ಸಪ್ಪೆ ಆತ್ಮ ಸ್ವಾಮಿ, ನಮ್ಗೆ ಬೇಡ ಅಂತ. ಬ್ಯಾಡ ಅಂದ್ರು ನೀ ಆತ್ಮನ ಇದ್ದೀಯಾ, ಬೇಕಂದ್ರೂ ನೀ ಆತ್ಮ ಇದ್ದೀಯ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅನ್ಯತ್ತ, ಅದು ಕಾಲ ಮುಗಿದೋತು. ನಿನ್ನ ಕಿವ್ಯಾಗ ತತ್ವಮಸಿ ಮಹಾವಾಕ್ಯ ಬೀಳೋ ತನಕ ನೀ ಹೆಂಗಿದ್ರು ನಡೀತಿತ್ತು. ಈಗೇನಂತಂದ್ರೆ ಅದು ಮಹಾವಾಕ್ಯ ಉಪದೇಶ ಬಿದ್ದಿದ್ರಿಂದಾಗಿ ನೀ ಜೀವಾತ್ಮ ಅಲ್ಲ, ನೀ ಸಾಕ್ಷಾತ್ ಪರಮಾತ್ಮ ಸ್ವರೂಪನಾಗಿದ್ದೀಯ. ತತ್ ಸತ್ಯಂ ತಸ್ಮಾತ್ ಪ್ರಶಾಂತಂ. ವೈದಾಟ ಇದ್ದರೆ ಅಶಾಂತಿ, ವೈದಾಟ ಇಲ್ಲದೆ ಹೋದರೆ ಪ್ರಶಾಂತಿ. ಮನಸ್ಸು ಪ್ರಶಾಂತ ಬೇರೆ. ಯಮ ನಿಯಮಾದಿಗಳು ಅಷ್ಟಾಂಗ ಸಾಧನೆಯಿಂದ ಆ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳುವುದು ಬೇರೆ. ಜಪತಪಾದಿಗಳಿಂದ, ಪ್ರಾಣಾಯಾಮದಿಂದ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳುವುದು ಬೇರೆ. ನಾವೀಗ ಆ ಶಾಂತ ಸ್ಥಿತಿಯನ್ನು ಮಾತಾಡ್ತಾ ಇಲ್ಲ, ನಾವು ಮಾತಾಡ್ತಾ ಇರೋದು ಆತ್ಮನ ಶಾಂತ ಸ್ಥಿತಿ. ಇದು ಮಾಡುವುದಲ್ಲ, ಹುಟ್ಟು ಹಾಕುವುದಲ್ಲ, ತಂದು ಕೊಡುವುದಲ್ಲ, ತಯಾರು ಮಾಡುವುದಲ್ಲ, ಸಿದ್ಧಪಡಿಸುವುದಲ್ಲ, ಅದು ಆತ್ಮನ ಸಹಜ ಸ್ಥಿತಿ. ಇರ್ಬೋದು ಬಿಡಿ ಸ್ವಾಮಿ, ಆತ್ಮನ ಸಹಜ ಸ್ಥಿತಿ ನಮ್ಮಂತವ್ರಿ ಎಲ್ಲ ಏನು? ಆ ಆತ್ಮನೇ ನೀನು ಮಹಾರಾಯ, ಯಾಕೆ ತಲೆ ಪಡ್ಕೋತೀಯ ಒಂದು ಸ್ವಾಮಿ? ಆ ಆತ್ಮನೇ ನೀನು. ಪ್ರಶಾಂತಂ ಅಮಲಂ, ಮಲಂ ಅಂದ್ರೆ ಹೊಲಸು, ಕಲ್ಮಶ. ಅಮಲಂ ಅಂದ್ರೆ ಶುದ್ಧ, ಕಲ್ಮಶರಹಿತವಾದಂತಹದ್ದು. ಅಮಲಂ ಪರಂ, ಅತ್ಯಂತ ಹೆಚ್ಚಿನದು. ಕಾಲತಃ, ದೇಶತಃ, ವಸ್ತುತಃ, ಯಾವುದೇ ಪರಿಮಿತಿಗೆ ಒಳಪಡದೇ ಇದ್ದಂತಹದ್ದನ್ನ ಪರಂ ಎಂದು ಕರೆಯುತ್ತಾರೆ. ಕಾಲ, ದೇಶ, ವಸ್ತು, ಮಿತಿಗೆ ಒಳಪಡದೇ ಇದ್ದದ್ದು ಯಾವುದೋ ಅದನ್ನ ಏನಂತ ಕರೀತಾರೆ? ಪರಂ. ಇದಕ್ಕೆ ಕಾಲ ಇಲ್ಲ, ಇದಕ್ಕೆ ದೇಶದ ಮಿತಿ ಇಲ್ಲ, ಇದೊಂದು ವಸ್ತು ಅಂತೂ ಅಲ್ಲ. ಪರಂ ಅದ್ವಯಂ, ಹೊರತುಪಡಿಸಿ ಇನ್ನೊಂದು ಇಲ್ಲ. ಅದ್ವಯಂ ಅಂದ್ರೇನು? ದ್ವಯರಹಿತಂ, ಭೇದರಹಿತಂ, ಎರಡು ಇಲ್ಲದೇ ಇದ್ದಂತಹದ್ದು. ದ್ವಯಂ ತತಃ, ಆ ಪ್ರಕಾರವಾದ ಆ ಬ್ರಹ್ಮ ತಮಸಿ, ಆ ಬ್ರಹ್ಮನೇ ನೀನಾಗಿದ್ದೀಯ. ಅಬ್ರಹ್ಮ ಅಲ್ಲ, ಆ ಬ್ರಹ್ಮ, ಆ ಬ್ರಹ್ಮನೇ ನೀನಾಗಿದ್ದೀಯ. ಈ ಮೂಲಕವಾಗಿ ಮತ್ತೆ ಜಿಜ್ಞಾಸ ಮುಂದುವರಿಸ್ತಾರೆ. ನಿದ್ರಾ ಕಲ್ಪಿತ ದೇಶ ಕಾಲ ವಿಷಯ, ಮಾತ್ರಾದಿ ಸರ್ವಂ ಯಥಾ. ಅಜ್ಞಾತ್ರಾದಿ ಅದಲ್ಲ, ಜ್ಞಾತ್ರಾದಿ ಅಂತ ಮಾಡ್ರಿ. ವಕಾರ ಒಂದು ಹಾಕ್ತದೆ, ವಕಾರ ಅಲ್ಲಿ ಯಾಕೆ ಹಾಕ್ಬೇಕು ಅಂದ್ರೆ ಜ್ಞಾತೃ ಆದಿ, ಜ್ಞಾತ್ರಾದಿ. ಅದೇ ಒಂದು ಶಬ್ದ, ಒಂದು ಅಕ್ಷರ ಹಾಕ್ಲಿಕ್ಕೆ ಬ್ಯಾಸರಾಗಿದೆ. ಜ್ಞಾತ್ವಾದಿ ಸರ್ವಂ ಯಥಾ ಮಿಥ್ಯಾ ತದ್ವದ್ದಿಹಾಪಿ ಜಾಗ್ರತಿ ಜಗತ್. ಸ್ವಾಜ್ಞಾನ ಕಾರ್ಯತ್ವತಃ ಯಸ್ಮ ಯಸ್ಮಾದೇವಮಿದಂ ಶರೀರ ಕರಣ ಪ್ರಾಣಾಹ ಪ್ರಾಣಾಹ ಮಾಡುವುದು ನಮ್ಮ ಮಾತಾಡುವುದಾಗ್ತದೆ. ಏ ಮೈ ಗಾಡ್, ಏನು ಮಿಸ್ಟೇಕ್ಸ್ ಆಗ್ಯವ ಕೊನೆ ಕೊನೆಗೆ. ಪ್ರಾಣಾಹ ಮಾದ್ಯಪ್ಯ ಸತ ತಸ್ಮಾತ್ ತತ್ವಮಸಿ ಪ್ರಶಾಂತಮಮಲಂ ಬ್ರಹ್ಮಾದ್ವಯಂ ಯತ್ಪರಂ. ಅದೇ ಕಾಂಟೆಂಪ್ರೇಟಿವ್ ಶ್ಲೋಕಗಳಿವೆಲ್ಲ ಸುಜಾತ ಯಾವುವು? ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯಾತಿ ವಸ್ತು ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಆ ಶ್ಲೋಕಗಳು ಎಷ್ಟು? ಆರನೇ ಹೇಳಿರ್ಬೇಕವು. ಆ